ಪ್ರಕಾಶ್ ಮನೋಜಿ ಅಂದ್ರೆ ಅವನು ಏನು ಹೇಳ್ತಾರೆ ಅದ್ರ ಸಲ ಮಾಡ್ತೀವ್ರಿ. ತಿಪ್ಪಿ ಒಬ್ಬರು ಅವಾಗೊಮ್ಮೆ ಬ್ಯಾಸ್ಗಿ ಚಟ್ನಿಗೆ ಒಮ್ಮೆ ರೀ, ಮತ್ತು ಮಳೆಗಾಲ ಚಟ್ನಿಗೆ ಒಮ್ಮೆ ರೀ. ಎರಡೂ ಸಲ ತಿಪ್ಪಿ ಗೊಬ್ಬರ ಅಂದರು ಸಾಕಟ್ ಹಾಕ್ತೀವಿ ರೀ. ಸಾಕಟ್ ಅಲ್ಲಕ್ಕೇನು ರೀ, 4 ಟ್ರಕ್ ಹಾಕ್ತೇನೆ ರೀ ಅದಕ್ಕೆ. ಕಡಿಮೆ ಅಂದ್ರೆ 4 ಟ್ರಕ್ ರೀ. ಕುರಿ ಗೊಬ್ಬರ 2 ಟ್ರಕ್ ರೀ. ಧಾರವಾಡ ಗೊಬ್ಬರ ಅಂದ್ರೆ ಮನೇದು ಇರ್ತದೆ ರೀ, ಇಲ್ಲಾಂದ್ರೂ ಒಂದು 5-6 ಟ್ರ್ಯಾಕ್ಟ್ರ್ ಬೆಳೆದದ ರೀ. ಇಂಥ ಅಗ್ತಿ ಗಿಗ್ತಿ ಮಾಡ್ತೀವಿ ರೀ. 2 ಸಲ ಮಣ್ಣು ಹಾಕಿನಿ ರೀ, ಮತ್ತು ಒಮ್ಮೆ 25 ಟಿಪ್ಪರ್ ಮಣ್ಣು ಹಾಕೇನಿ ರೀ, ಒಮ್ಮೆ 30 ಟಿಪ್ಪರ್ ಮಣ್ಣು ಹಾಕೇನಿ ರೀ. ಅಷ್ಟೇ ಅಲ್ಲಕ್ಕೆ ರೀ. ಆದ್ರೆ ನನಗೆ ಇಳುವಾರಿ ಅಂದ್ರೆ ಸಾಕಟ್ ರೋಗ ರಿಬಿಡಿ ಯಾವತ್ತೂ ಇಟ್ಟು ಮಳೆಗಾಲ ಆಗೈತೆ ಅಂದ್ರೆ ಈ ವರ್ಷ ಆದ್ರೂ ನನ್ನ ಚೆನ್ನಾಗೈತೆ ರೀ. ಹಾಂ ರೀ. ಅಂದ್ರೆ ಈಗ 14 ವರ್ಷದಿಂದ ಏನು ಬೆಳೀತಾ ಇದ್ದೀರಿ, ನಿಮಗೆ ರೋಗ ರುಜಿನ ಏನು ಕಾಡಾಟ ಆಗಿಲ್ಲ? ಇಲ್ಲ ಸರ್, ಒಟ್ಟ ರೋಗ ರುಜಿನ ಅಂದ್ರೆ ರೀ, ಅವ್ರು ಏನು ಹೇಳ್ತಾರೆ ಪ್ರಕಾಶ್ ಮನೋಜಿ ಅವ್ರ ಪ್ರಕಾರವಾದ್ರೆ ರೀ, ರೋಗ ರುಜಿನ ಏನೂ ಬರೋದಿಲ್ಲ ರೀ. ನನ್ನ ತರ್ಕಿನ ಪ್ರಕಾರ ರೀ, ನಾವು ತಿಪ್ಪಿ ಗೊಬ್ಬರ ವಾಪರ್ಸೋದಿಂದ ರೋಗ ಸ್ವಲ್ಪ ಕಂಟ್ರೋಲ್ ಆಗದ್ರಿ, ಗಿಡದಲ್ಲಿ ತೆಂತ ಇರ್ತದ ರೀ. ಹಿಂಗಾಗಿ ರೀ ನಾವು ಇಳುವರಿ ಬೆಳ್ಯಾಕೂ ಅಷ್ಟೇ ಕಾರಣ ರೀ. ಈ ವರ್ಷ ಆದ್ರೂ ರೀ 216 ರೂಪಾಯಿ ಮರ್ಯಾದ್ರಿ ಈಗ ಸದ್ದಕ್ಕೆ. ಹಾಂ, 1 ಕೆಜಿಗೆ ರೀ ಸದ್ದಾಗೆ ರೀ, ಮನೆ ಮರೇನಿ ರೀ 8 ಟನ್ನ. ಇನ್ನು ಇದ್ದದ್ದು ಈಗ ರಾಶಿ ಮಾಡಾದೀನಿ, ರಾಶಿ ಮಾಡಿದ ಮುಂದಿನ ಸೌದಾಕ್ಕೆ ಮಾರ್ತೀವಿ ರೀ. ಇದಂತರೂ ಸತ್ತು ರೀ, ಯಾರೋ ಬಂದರು ನೋಡಕ್ಕೆ ಬರ್ಬೋದ್ರಿ ನಮ್ಮ ಹೊಲಕ್ಕೆ ಬಂದರು. ಅವ್ರಿಗೇನು ನಾವು ಮಾಡಿದೀವಿ ಅನ್ನೋದು ಹೊಲ್ದಾಗ ಬಂದ್ರೆ ಗೊತ್ತಾಗ್ಬಿಡ್ತದೆ ರೀ. ಎರಡೂ ಸಲ ಅಗ್ತಿ ಮಾಡ್ತೀವಿ ರೀ, ಕಂಪಲ್ಸರಿ ರೀ. ನೀರು ಪಟ್ನಾಗ ಹಾಸ್ತೀವಿ ರೀ, ಡ್ರಿಪ್ಪಿಗೆ ಬಿಡ್ತೀವಿ ರೀ. ಇದನ್ನು ಎಲ್ಲರೂ ಮಾಡ್ಕೋಬೇಕಂದ್ರೆ ತಿಪ್ಪಿ ಗೊಬ್ಬರ ಮೇನ್ ಕಾರಣ ರೀ. ದ್ರಾಕ್ಷಿ ಬೆಳೆಗಾರ ಒಳಗೆ ನನ್ನ ಅಂಜಿಕೆ ಪ್ರಕಾರ ಎಲ್ಲರೂ ನೋಡಿ ತಿಪ್ಪಿ ಗೊಬ್ಬರ ವಾಪರಿಸಿದಿಂದ ರೋಗ ರುಜಿನಿ ಯಾವುದೂ ಬರೋದಿಲ್ಲ ರೀ. ಇದಂತರೂ ಸತ್ಯ ನೋಡ್ರಿ. ಇದಕ್ಕಾಗಿ ಇನ್ನು ಹೆಚ್ಚಿನ ಇದನ್ನ ಕೇಳಬೇಕಂದ್ರೆ ಪ್ರಕಾಶ್ ಮನೋಜಿ ಅತ್ತದಾರ ರೀ, ಕೇಳ್ಬೋದ್ರಿ ಅವ್ರನ್ನ. ಅವರು ಯಾರ್ದು 1 ರೂಪಾಯಿ ತೊಗೋದಿಲ್ಲ ರೀ. ಕಡಿಮೆ ಅಂದ್ರೆ 1-200 ಮಂದಿಗೆ ರೀ ಹೇಳ್ತಾರೆ ರೀ. 1 ರೂಪಾಯಿ ಯಾರ್ದು ಚಾ ಕುಡಿದಿಲ್ಲ ಸರ್ ಹೇಳ್ತಾರೆ ರೀ. ಏನು ಬೇಕು ಅದಕ್ಕೆ, ಏನು ಮಾಡಬೇಕು ಅನ್ನೋದು, ಏನು ಔಷಧ ಹೊಡಿಬೇಕು ರೀ, ಏನು ಮಾಡಬೇಕು ಅನ್ನೋದು ಎಲ್ಲ ಹೇಳ್ತಾರೆ ರೀ. ಅವ್ರಂತರೂ 1 ರೂಪಾಯಿ ಯಾರ್ದು ಚಾ ಕುಡಿದಿಲ್ಲ ರೀ. ಆ ಟೈಪ್ದಾಗ ಅದಾರೆ ರೀ. ಮತ್ತು ನಿಮಗೆ ಇನ್ನೂ ಏನು ಬೇಕಂದ್ರೆ, ನಂದಂತರೂ ಇಷ್ಟ ಇದನ್ನು ಬಿಟ್ಟರೆ ಜಮೀನು ಇಲ್ಲ ರೀ, ನಂದು ಇಷ್ಟ ಇದೆ ರೀ. 36 ಗಂಟೆ ಒಳಗೆ ನೀವು 8 ಟನ್ ಆಗುವಷ್ಟು ಮನುಕವನ್ನು ಬೆಳೀತಾ ಇದ್ದೀರಿ, ಮತ್ತು ಇದನ್ನು ಶುರು ಮಾಡುವಂಥ ಒಂದು ಸಂದರ್ಭದೊಳಗೆ ನಿಮಗೆ ಏನೂ ಅನುಭವ ಇರಲಿಲ್ಲ, ಮತ್ತು ಯಾವ ರೀತಿ ನೀವು ಶುರು ಮಾಡಿದ್ರಿ, ಮತ್ತು ಇಷ್ಟು ಲಾಭ ತೊಗೊಳೋದಕ್ಕೆ ಏನೇನು ಕಾರಣ ಅದಾವ? ನಿಮ್ಮ ಸಾಲಿ ಕೂಡ ನೀವು ಕಲ್ತಿಲ್ಲ, ಅಂಥ ಸಾಲಿ ಏನಾಗಿಲ್ಲ, ಮತ್ತು ಇಂಥ ಒಂಥ ತಂತ್ರಜ್ಞಾನ ಇಷ್ಟು ಫಾಲೋ ಮಾಡಿ ನೀವು ಇಷ್ಟು ಬೆಳಿಬೇಕು ಅಂತಂದರೆ ಯಾವ ರೀತಿ ಸಾಧ್ಯ ಆಯಿತು? ನೀವು ತಿಪ್ಪೆ ಗೊಬ್ಬರ ಅಂತೇಳಿ ಹೇಳ್ತಾ ಇದ್ದೀರಿ, ಮತ್ತು ಏನು ಇದಕ್ಕೆ ಕಾರಣ ಅದಾವ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಪ್ರಕಾಶ್ ಮನೋಜಿ ಅವ್ರು ಏನು ಹೇಳ್ತಾರಲ್ಲ ಅದನ್ನು ಮಾಡ್ಕೋತ ಬಂದೇನೆ ರೀ. ಅವ್ರು ಏನು ಜಿಗಿ ಅಂದರೂ ಅವ್ರು ಜಿಗದೇನೆ ರೀ. ಅದರಿಂದ ಅವರಿಂದ ನಾವು ಒಂದು ರೊಟ್ಟಿ ತಿಂತೇನೆ ಅಂತ ನಾ ಈಗ ಸದ್ಯಕ್ಕೆ ಸ್ಪಷ್ಟವಾಗಿ ನೇರವಾಗಿ ಹೇಳ್ತೇನೆ ರೀ. ಅವ್ರು ಏನು ಮಾಡತ್ತಾರಲ್ಲ ಅದನ್ನು ಒಟ್ಟ ಬಿಟ್ಟೇ ಇಲ್ಲ ರೀ ಸರ. ಅವ್ರದ ಪುಣ್ಯ ರೀ ನನಗೆ. ಅವರಿಂದ ನಾ ಇಲ್ಲಿ ಒಂದು ಇದನ್ನಾಗಿ ನಿಂತೇನೆ ರೀ, ಸ್ಟ್ಯಾಂಡಾಗಿ ನಿಂತೇನೆ ರೀ. ಅದನ್ನು ಬಿಟ್ಟರೆ ನಮ್ಗೆ ಯಾರ್ದೂ ಗೈಡೆನ್ಸ್ ತೊಗೊಂದಿಲ್ಲ ರೀ. ಪ್ರಕಾಶ್ ಮನೋಜಿ ಇದೆ, ಈಗಾದರೂ ಅವ್ರದೇ ಮಾಡ್ತೀವಿ ರೀ. ಈಗ ನೀವು ಬೆಳೆದಿದ್ದು ಯಾವ ತಳಿ ಅದು? ಥಾಮ್ಸನ್ ರೀ. ಎಲ್ಲಿ ತಂದ್ರಿ, ಹೆಂಗೆ ಹಚ್ಚಿದ್ರಿ? ಇಲ್ಲಿ ಲೋಕಲ್ ರೀ, ಅವ್ರದ್ದು ಪ್ರಕಾಶ್ ಮನೋಜಿ ಅವ್ರದ್ದು 30 ವರ್ಷ ಆಯ್ತು ರೀ. ಅವ್ರ ದ್ರಾಕ್ಷಿ ಇದ್ರಿ, ಅವರಲ್ಲಿ ಕಡ್ಡಿ ಹೋದ ಕಟ್ಟೇನಿ ರೀ. ಅವರಲ್ಲಿ ಅವ್ರಿ, ನಾವು ಬೇರೆ ಕಡೆದು ಇಲ್ಲಿ ತಂದಿಲ್ಲ ರೀ. ಪ್ರಕಾಶ್ ಮನೋಜಿ ಅವರು ಹೊಲ್ದಂದ ಹೋದ ಕಟ್ಟಿದ್ರಿ. ಅವ್ರ ಕಾಲಕ್ಕೆ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ? ದಿನ ಕೊಡೆ ಇರ್ತೀವ್ರಿ, ಇಬ್ಬರು ಕೊಡೆ ಇರ್ತೀವಿ ಅಂತ ತಿಳ್ಕೊರ್ರಿ. ಅಷ್ಟು ಚೆನ್ನಾಗಿ ಹೇಳ್ತಾರೆ ರೀ, ಅಷ್ಟೇ ಏನಾರು ತೊಂದರೆ ಆದ್ರೆ ಬಂದು ಈಜುಟು ಮಾಡ್ತಾರೆ ನಮ್ಮ ಹೊಲಕ್ಕೆ. ಈಗ ತಿಪ್ಪೆ ಗೊಬ್ಬರ ಅಂತಂದ್ರಿ, ಸಾಕಷ್ಟು ಜನ ತಿಪ್ಪೆ ಗೊಬ್ಬರ ಉಪಯೋಗ ಮಾಡ್ತಾರೆ, ಆದರೂ ಕೂಡ ಇಷ್ಟು ವ್ಯತ್ಯಾಸ. ಈಗ ನೀವು ಸರಾಸರಿ ಒಂದು 10-12 ಟನ್ ಒಂದು ಎಕರೆಗೆ ಬರ್ತದೆ ಅಂತಂದು ತಿಳ್ಕೊಂಡ್ರು ಸಹಿತ 30-32 ಟನ್ ನೀವು ಬೆಳೆದೀನಿ ಅಂತೇಳಿ ಹೇಳ್ತಾ ಇದ್ದೀರಿ, ಇಷ್ಟು ವ್ಯತ್ಯಾಸ ಆಗೋದಕ್ಕೆ ಏನು ಕಾರಣ ಅಂತೀರಿ? ತಿಪ್ಪೆ ಗೊಬ್ಬರಕ್ಕೆ ಕಾರಣ ರೀ, ಮತ್ತೊಂದು ಇಲ್ಲ ರೀ. ತಿಪ್ಪೆ ಗೊಬ್ಬರ ನೀರು ರೀ, ನೀರು ಕಾಯಿ ಇದ್ದಾಗೂ ನಾವು ಹೋಗಿ ನೀರು ಬಿಟ್ಟದೇವ್ ರೀ. ಮತ್ತು ಈಗ ಏನು ಕಾಯಿ ತಗೋತೀವಿ ರೀ, ಮಡಿ ಕಟ್ಟೆ ಹಾಸ್ತೀವಿ ರೀ, ನೀರು ಡ್ರಿಪ್ಪಿಗೆ ಅಟ್ಟ ಬಿಡ್ತೀವಿ ರೀ, ಹೊಗೆ ನೀರು ಅಟ್ಟ ಬಿಡ್ತೀವಿ ರೀ. ಮತ್ತು ಮೇನ್ ರೀ, ತಿಪ್ಪೆ ಗೊಬ್ಬರದಿಂದ ನಮಗೆ ಅನುಕೂಲ ಅತ್ತಿ ಅಷ್ಟೇ ಐತೆ ರೀ. ತಿಪ್ಪೆ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಇಷ್ಟು ಬೆಳೆದಿಲ್ಲ ರೀ. ಎಲ್ಲರೂ ಹಾಕ್ತಾರೆ ರೀ, 1/2 ಅಡಿಗೆ ಹಾಕ್ರಿ, ವರ್ಷದಾಗ ಒಂದು ಸಲ ಹಾಕ್ತಾರೆ ರೀ. ನಮ್ದಿಲ್ಲ ರೀ, 2 ಸಲ ಹಾಕ್ತಾನೆ ರೀ. ಮನೆಮ್ ಚಟ್ನಿಗೆ ಹೋಮ್ರಿ, ಈಗ ಸದ್ ಈಗೇನು ಚಟ್ನಿ ಮಾಡ್ತಿರ್ಲಿ, ಈಗ ಹೋಮ್ರಿ, ಈಗೂ ಫುಲ್ ಒಂದು ಹೆಡಿಗೆ ಉಗೇತೀವಿ ರೀ. ಅವಾಗ ಒಂದು ಫುಲ್ ಒಂದು ಹೆಡಿಗೆ ಉಗೇತೀವಿ ರೀ. ಒಗದು ಅಗ್ತಿ ಮಾಡ್ತೀವಿ ರೀ, ಅಗ್ತಿ ಮಾಡಿ ಮತ್ತೆ ಹೋಗಿ ನೀರು ಬಿಡ್ತೀವಿ ರೀ. ಅಂದ್ರೆ ವರ್ಷದಾಗ 2 ಸಲ ನೀವು ತಿಪ್ಪೆ ಗೊಬ್ಬರ ಹಾಕ್ತೀರಿ. ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ, ಮಣ್ಣು ಹಾಕಿನಿ ಅಂತಂದ್ರಿ, ಎಲ್ಲಿಂದ ಮಣ್ಣು ತಂದ್ರಿ, ಎಂಥ ಮಣ್ಣಿತ್ತು, ಮತ್ತು ಈ ಮಣ್ಣಿನಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗ್ಯದ ಅಂತ ಅನಿಸ್ತದೆ? ಕೆರೆ ನಮ್ಮದು ಕಾಜಿಬಳಿ ಕುರ್ಗೋಡು ರಸ್ತೆಯಲ್ಲಿ ಕೆರೆ ಇದ್ರಿ ಸರ, ಅಲ್ಲಿದ್ದ ಮಣ್ಣು ತಂದು ಹಾಕಿವಿ ರೀ. ಅದು ಕೆರೆಯನ್ನ ಮಣ್ಣು ಅಂದ್ರೆ ಅಗದಿ ಮಳೆಗೆ ಬಂದು ಹರಿದು ಬಂದು ಮಣ್ಣು ರೀ, ಅದು ಕೆಂಪು ಮಣ್ಣು ಇದ್ರಿ ಕೆರೆ ಒಳಗೆ, ಅದನ್ನು ತಂದು ಹಾಕಿವಿ ರೀ. ಅದರಿಂದ ನಮ್ಗೆ ಭಾಳ ಇಳುವರಿ ಆಗೈದ್ರಿ. ಆಗಿಲ್ಲದೇನಲ್ರಿ, ಸಾಲಿನಾಗ ಏನು ಹೋಗೋದಿಲ್ಲ ರೀ, ಪಟ್ನಾಗ ಹೋಗೋದು ಬಿಟ್ಟಿವ್ರಿ. ಹೊಳ್ಳೆ ಗಳೆ ಹೊಡಿದ್ರಿ, ಮತ್ತು ಪಟ್ನಾಗ ಹೋಗಿದ್ರಿ. ಮನುಷ್ಯರ್ಲೇ ರೀ, ಇವತ್ತು ಟ್ರಿಪ್ಪರ್ ಅಂತೂ ಮಣ್ಣು ಕಡ್ದೇವೆ ನೋಡ್ರಿ, ಎರಡು ಸಲ ಒಮ್ಮೆ ಒಂದು ವರ್ಷ ಕಡ್ದೇವೆ ರೀ, ಒಮ್ಮೆ ಒಂದು ವರ್ಷ ರೀ. ಅದರಿಂದ ನಮಗೆ ಇನ್ನೂವರೆಗೆ ಇದನ್ನು ಇದ್ರೆ ಟೀ ಒಣಗಲತ್ತಾನ ನಾವು ಬಡ್ಡಿ ಕೊರ್ದೇವೆ ರೀ, ಕಲಮ್ ಬಿಟ್ಟು ಒಂದು ಗೇಣ ಮ್ಯಾಗ ಬಡ್ಡಿ ಕೊರ್ದೇವೆ ರೀ, ಮತ್ತು ಹೊಳ್ಳಿ ಉತ್ಪನ್ನ ಆಗಿದೆ ರೀ. ಸೈಜ್ ಏನಿರ್ತಾವ ಒಂದು ಗೊಂಚಲೆ ಸೈಜ್ ಏನಿರ್ತದೆ ನಿಮ್ಮಲ್ಲಿ? ಸೈಜ್ ರೀ ನಮ್ಮ ಲೆಕ್ಕಲೆ ಹೋದ್ರಿ ಅಂದ್ರೆ ಅರ್ಧ ಕಿಲೋ ತನಕ ಇರ್ತಾವ ರೀ ಸೈಜ್ ರೀ, ಅರ್ಧ ಕಿಲೋ ರೀ, ಒಳಗೆ ಒಂದು ಕಿಲೋ ಹಾಕವ್ರಿ. ಈ ವರ್ಷ ಹೊಸದಾಗಿ ಒಂದೊಂದು ಕಿಲೋ ಹಾಕ್ರಿ, ಭಾಳ ನೀಟಾಗಿದೆ ರೀ ಗೊನೆ ಅಂದರು. ಅದನ್ನು ಹೇಳಿದ್ರೆ ಕಡಿಮೆ ರೀ, ಅದು ಬಂದು ನೋಡಿದ್ರೆ ಗೊತ್ತಾಗಿದೆ ರೀ. ನಿಮ್ಗೆ ಬೇಕಾದ್ರೆ ಫೋಟೋ ಕೊಡ್ತೀವಿ ರೀ, ಅಷ್ಟು ಹೇಳಕ್ಕೆ ಅನುಕೂಲ ರೀ. ಎಷ್ಟು ಗಿಡ ಅದಾವ ನಿಮ್ಮ 36 ಗುಂಟೆ ಒಳಗೆ ಅಂದ್ರೆ ಒಂದು ಎಕರೆ ಒಳಗೆ ಎಷ್ಟು ಗಿಡ ಕೊಡ್ತಾವ? 8-6 ಇದಾವೆ ರೀ, ಒಂದು ಎಕರೆಗೆ 800 ಗಿಡ ಕೊಂಡಿರ್ತಾವ್ರಿ, 800 ಗಿಡ ಅದಾವ್ರಿ. 800 ಗಿಡ, 800 ಗಿಡ, ಒಂದು ಗಿಡಕ್ಕೆ ಎಷ್ಟು ಇದು ಆಗ್ತಾವ, ಎಷ್ಟು ಗೊನೆ? 100 ಗೊನೆ ತನೂ ಇರ್ತಾವ್ರಿ, 100 ಇರ್ತಾವ್ರಿ, ದೀಡ್ಸಿ ಇರ್ತಾವ್ರಿ. ಇದ್ದಾಗ ದೀಡ್ಸಿ ಇದ್ದಾಗೂ ಅಟ್ಟಾಗಿದ್ರಿ, ಕಡಿಮೆ ಇದ್ದಾಗೂ ಅಟ್ಟಾಗಿದ್ರಿ. ಯಾಕಂದ್ರೆ ಕಡಿಮೆ ಇದ್ದಾಗ ಗೊನೆ ಗೊಂಚಲು ದಮ್ ಆಗೈತ್ರಿ, ಹೆಚ್ಚಿದ್ದಾಗ ಗೊನೆ ಸಣ್ಣ ಆಗೈತ್ರಿ. ಅದರಿಂದ ನಮಗೇನು ವ್ಯತ್ಯಾಸ ಆಗಿಲ್ಲರಿ. ಮತ್ತು ಹೊಸಲ ಈಗ ಒಂದು 3 ವರ್ಷದಿಂದ ಗಾರ್ಗಲ್ಲು ಬಡಿತಿರಲ್ಲ, 4 ವರ್ಷದಿಂದ ರೀ, ಅವಾಗ ಎಲ್ಲ ಗಾರ್ಗಲ್ಲು ಬಡಿದ್ರು ರೀ, 9 ಟನ್ ಮುಣುಕಾಗಿದ್ರು ಅಂತ. ಈಗ ಹೋದ ವರ್ಷ ಸಹಿತ ಸಮಸ್ಯೆ ಆಯಿತು, ಮಳೆ ಬಂತು, ಅಕಾಲಿಕವಾದಂಥ ಒಂದು ಮಳೆ ಬಂತು, ನೀವು ಯಾವಾಗ ಚಾಟ್ನಿ ಮಾಡಿದ್ರಿ ಅವಾಗೇ ಸಮಸ್ಯೆ ಆಯಿತು, ನಿಮಗೆ ಏನು ತೊಂದರೆ ಆಗಲಿಲ್ಲ? ಏನೂ ತೊಂದರೆ ಇಲ್ಲ ಸರ. ಸರ್ ಅಕ್ಟೋಬರ್ 1 ತಾರೀಕು ಹಿಡಿದು 10 ತಾರೀಕು ನಮಗೆ ಚಾಟ್ನಿ ರೀ ಈ ವರ್ಷ ಮಿನಿಮಮ್ ರೀ. ನಮಗೆ ಈ ವರ್ಷ ಆದರೂ ಮಳೆ ಆಗೈತ್ರಿ, ನಮ್ಗೆ ಅಷ್ಟೇನು ತೊಂದರೆ ಅನಿಸಿಲ್ಲ ರೀ. ಒಂದು ಸ್ವಲ್ಪ ಹಾನಿ ಅದು ರೀ, ಪವರಿಂಗ್ ಇದ್ದರಿಂದ ಹಾನಿ ಆಗ್ಯಾವ ರೀ, ಆದರೂ ನಮ್ಮ ಮತ್ತೆ ಇಳುವರಿ ಚಲೋ ಅದ ರೀ. ಕಡಿಮೆ ಅಂದ್ರೆ 7 ಟನ್ ಮಣಕ್ಕೆ ಹಾಕದ್ರಿ ಈ ವರ್ಷ ರೀ, ಪವರಿಂಗ್ದಾಗ ಮಳೆ ಹೆಚ್ಚಿದಕ್ಕಾಗಿರಿ, 7 ಟನ್ ಅಂದ್ರೂ ಮಣಕ್ಕೆ ಹಾಕದ್ರಿ. ಈ 14 ವರ್ಷದೊಳಗೆ ನೀವು ಹೇಳಿದ್ರಿ ರೋಗ ಬಂದಿಲ್ಲ ಅನ್ನುವಂಥದ್ದು, ಈಗ ವಾತಾವರಣದೊಳಗೆ ಏರುಪೇರು ಏನಾಗಿರ್ತದಲ್ಲ, ಹಿಂಗೆ ಗಾರ್ಗಲ್ಲ ಬೀಳುವಂಥದ್ದು, ಜೋರು ಮಳೆ ಆಗುವಂಥದ್ದು, ಇಂಥದ್ದನ್ನು ಸಮಸ್ಯೆ ನಿಮಗೆ ಭಾಳ ಆಗಿಲ್ಲ, ಅಪರೂಪದ ಒಂದು ಘಟನೆ ನಿಮ್ಮ ಜೊತೆಗೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ಅದ್ಭುತ ಅಂದ್ರೆ ರೀ, ಮಳೆಗಾಲ ಬೇಕಾದಷ್ಟು ಆಗಲಿ ರೀ. ನಾವು ಈಗ ಪ್ರಕಾಶ್ ಮನೋಜ್ ಅಂತ ಹೇಳಿದ್ರಲ್ಲಿ, ಅವ್ರು ಏನು ಫಾಲೋ ಮಾಡತ್ತಾರಲ್ಲ, ಯಾವ ಔಷಧ ಹೊಡಿಯತ್ತಾರ, ಅದನ್ನು ಪರ್ಫೆಕ್ಟ್ ಹೊಡೆದಿವಿ ಅಂದ್ರೆ ರೀ, ನಮ್ಗೆ ಯಾವುದು ಮಳೇರಿ ಆಗಲ್ರಿ, ಅದು ವಾತಾವರಣಕ್ಕಿಲ್ಲರ ಇದನ್ನೇ ಆಗಲಿ, ನಮಗೆ ಹಾನಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲರಿ. ನಾವು ಒಂದಿಟ್ಟು ಮಾನಸಿಕ ಮಾಡಿದೀವಿ ಅಂದ್ರೆ ಅದು ನಮಗೆ ಮಾಡ್ತದೆ ರೀ. 2 ತಿಂಗಳು ಸಣ್ಣ ಹುಡುಗರ್ನ ಹೆಂಗೆ ಕ್ವಶನ್ ಜಾಕ್ ಮಾಡ್ತೀವಿ ಅಟ್ ಮಾಡ್ರಿ ರೀ, ನಮ್ಮನ್ನು ಮನುಷ್ಯನ ಮಾಡ್ತೈತೆ ರೀ. ಮತ್ತು ನಾವು ಅದನ್ನು ಬಿಟ್ಟಿವಿ ಅಂದ್ರೆ ರೀ, ನಮ್ಮನ್ನ ನುಕ್ಸಾನ್ ಮಾಡ್ತೈತೆ ರೀ. ಇಷ್ಟು ಮಾತ್ರ ಹೇಳ್ಬೋದು ರೀ. ದ್ರಾಕ್ಷಿ ನೀವು ಭಾಳ ಕಾಳಜಿ ವಹಿಸಬೇಕಾಗ್ತದೆ, ಆದರೂ ಕೂಡ ನೀವು ಹೆಂಗೆ ನಿಮ್ಮ ಇವರು ಸ್ನೇಹಿತರು ಪ್ರಕಾಶ್ ಅವ್ರು ಹೇಳ್ದಂಗೆ ಮಾಡ್ಕೋತ ಬಂದಿರಿ, ಯಾವುದೇ ಸಮಸ್ಯೆ ಇದ್ರೂ ಸಹಿತ ಅವರೆಲ್ಲ ಪರಿಹಾರ ಅದ ಅಂತೀರಿ ನೀವು? ಅಷ್ಟ ಶಾಣೆ ಅದನ್ರಿ, ಯಾವಾಗ ವಾತಾವರಣ ಏನು ಕಿಲ್ಲರ್ ಹಾಕತ್ರಿ, ಯಾವ ಔಷಧ ಹೊಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತು ರೀ. ಆ ಔಷಧ ಹೊಡಿಸ್ತಾರೆ, ಅದನ್ನು ಬಿಟ್ಟರೆ ಬೇರೆದು ಏನು ಹೊಡಿಸೋದಿಲ್ಲ ರೀ. ಒಂದು 10,000 ಹೆಚ್ಚು ಕಡಿಮೆ, 10,000 ಈಗ 50 ಮಾಡಲಿ, ಒಂದು 10,000 ಹೆಚ್ಚು ಕಡಿಮೆ ಹಾಕೋರು ವಾತಾವರಣ ಕೆಟ್ಟರೆ ರೀ. ಒಂದು ಅಗ್ರೋಬಟ್ ಆಗಲಿ, ಒಂದು ಕರ್ಜೆಟ್ ಆಗಲಿ, ಇಂಥ ಒಂದು ಚಲೋ ಔಷಧ ಹೊಡಿದೆ ಅಂದ್ರೆ ನಮಗೆ ಕಾಪಾಡ್ತಾವ ರೀ. ಮತ್ತು ನಾವು ಬರೀ ಸಾದಾ ಹೊಡೆದೀವಿ ಅಂದ್ರೆ ರೋಗನೇ ಹೋಗಿಬಿಡ್ತಾವ ರೀ. ನಾವು ಅಂಥವು ಯಾವಾಗೂ ರೋಗ ಕಂಡಿಲ್ಲ ರೀ. ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದೀವಿ ರೀ. ಅದ್ರ ಮ್ಯಾಗ ನಾವು ಮನುಷ್ಯರಾಗಿದ್ದೀವಿ ರೀ, ಅವನದಿಂದ ಮನುಷ್ಯರಾಗಿದ್ದೀವಿ ರೀ. ಈಗೇನು ನೀವು ತಿಪ್ಪಿ ಗೊಬ್ಬರ ಅಂತ ಹೇಳಿ ಹೇಳಿದ್ರಲ್ಲ, ತಿಪ್ಪಿ ಗೊಬ್ಬರ ನೀವೇ ತಯಾರು ಮಾಡ್ತಿರೋ ಅಥವಾ ಎಲ್ಲಿಂದ ತೊಗೊಂಡು ಬರ್ತಿರೋ? ನಾವು ಇಲ್ಲಿ ಹೊಸಪೇಟೆಯಿಂದ ಬರ್ತದ್ರಿ ರೀ, ಕುರಿ ಗೊಬ್ಬರ ರೀ, 2 ಟ್ರಕ್ ತರಿಸ್ತೇವೆ ರೀ. ಇನ್ನು ನಮ್ಮ ಮನೆದ ಏನು ದನ ಅದಾವೆ ರೀ, ಜವಾರಿ ದನ ಅದಾವೆ ರೀ, ಜವಾರಿ ದನದ್ದು ಒಂದು 5-6 ಟ್ರ್ಯಾಕ್ಟರ್ ಹಾಕಿದ್ರಿ. ಮತ್ತು ಹೊಸಪೇಟೆಯಿಂದ ಏನಿದ್ರಲ್ಲ 2 ಟ್ರಕ್ ಕುರಿ ಗೊಬ್ಬರ ತರಿಸ್ತೇವೆ ರೀ. ಇದನ್ನು ನಮ್ಮದು ಮನೆದು 5-6 ಟ್ರ್ಯಾಕ್ಟರ್ ಹಾಕ್ತೀವಿ ರೀ, ಅದು 2 ಟ್ರಕ್ ಗೊಬ್ಬರ ಹಾಕ್ತೀವಿ ರೀ, ತಿಪ್ಪೆ ಗೊಬ್ಬರ ರೀ. ಒಳ್ಳೆ ಕಳಿತಂಥದ್ದು ಗೊಬ್ಬರ ನೀವು ಹಾಕ್ತಾ ಇದ್ರಿ? ಮತ್ತು ಜರ್ಸಿ ಹಾಕೊಳ್ಳೋದು ನಾವು ಯಾವಾಗ ಗೊಬ್ಬರ ತೊಗೊಂದಿಲ್ಲ ರೀ, ಉಳಿದ ಗೊಬ್ಬರನೂ ಹಾಕಿಲ್ಲ ರೀ. ನಮ್ಮ ಜವಾರಿ ದನದ್ರಿ, ಇಲ್ಲಾಂದ್ರೆ ಕುರಿ ಗೊಬ್ಬರ ರೀ, ಅದನ್ನು ಬಿಟ್ಟರೆ ಯಾವಾಗ ಹಾಕಿಲ್ಲ ರೀ. ಈಗ ನೀವು ಹೇಳಿದ್ರಿ ಸುಮಾರು ಜನ ತಮ್ಮ ಸ್ನೇಹಿತರಾದಂಥ ಪ್ರಕಾಶ್ ಅವ್ರನ್ನ ಕೇಳಿಕೊಂಡು ಮಾಡ್ತಾ ಇದ್ದಾರೆ ದ್ರಾಕ್ಷಿ ಬೆಳೆಯನ್ನು ಅಂಥೇಳಿ, ಅವರ ಹೊಲಗಳು ಹೆಂಗದಾವ, ನಿಮ್ಮಂಗೆ ಅದಾವ ಅಥವಾ ನಿಮ್ಗಿತ? ಅವ್ರದ್ದು ಚೆನ್ನಾಗೇ ಐತ್ರಿ ಸರ್, ಅವರು ಯಾವಾಗ ಪಿ ಎಲ್ ಇಲ್ಲ ರೀ. ಅವ್ರದ್ದು ಅಷ್ಟು ಎಲ್ಲರೂ ಮನೆಯಾಗ ಮನೆ ಮಂದಿ ಎಲ್ಲ ಮಾಡಿರಿ. ಅವ್ರದ್ದು 10 ಎಕರೆ ಐತ್ರಿ, 10 ಎಕರೆ 12 ಎಕರೆ ಮೇಲೆ ಐತ್ರಿ. ಅವ್ರದ್ದು ಚಲೋ ಐತ್ರಿ, ಚೆನ್ನಾಗೇ ಬರೋದೈತ್ರಿ. ಅವರು ಯಾವಾಗ ರೋಗ ರಜನಿ ಎಂದೂ ಇಲ್ಲರಿ. ನಮ್ಮಲ್ಲಿ ಹೆಚ್ಚು ಕಡಿಮೆ ರೀ ಒಂದು ದೀಡ್ಸೆ ಮಂದಿ ರೀ ಇರ್ಬೇಕ್ರಿ ಅವ್ರಿಗೆ. ದಿನ ಅರಿಯಾಗ ರೀ 1 ಗಂಟೆಗೆ ಊಟ ಮಾಡ್ತಾನ್ರಿ, ಹೆಚ್ಚು ಕಡಿಮೆ ಬರೋದಿಂದ 1 ಗಂಟೆ ಆಗದ್ರಿ. ಎಲ್ಲ ಮಂದಿ ಬಂದು ಕುಡಿದ್ರಿ, ಎಲ್ಲರಿಗೆ ಬರೋದು ಕುಡ್ದು ಕುಡ್ದು ಕುಡ್ದಾರಿ. ಅದ್ರ ಸಂಬಂಧ ಯಾರ್ದು 1 ರೂಪಾಯಿ ಚಾ ಕುಡಿದಿಲ್ಲರಿ. ಈಗ ನೀವು ಮಾರ್ಕೆಟ್ ಎಲ್ಲಿ ಮಾಡ್ತೀರಿ ಇದನ್ನು? ಈಗ ಸಾಂಗ್ಲಿ ಸೌದ ಐತ್ರಿ, ಸಾಂಗ್ಲಿ ಮಾರ್ಕೆಟ್ ಮಾಡ್ಬೋದು ರೀ, ಬಿಜಾಪುರ ಮಾಡ್ಬೋದು ರೀ, ತಾಸ್ಗಾಂವ ಮಾಡ್ಬೋದು ರೀ. ದ್ರಾಕ್ಷಿ ಐತ್ರಿ ಎರಡೂ ಕಡೆ ರೀ, ಅಲ್ಲಿ ಬುಧವಾರ ಸೋಮವಾರ ಎರಡೂ ಐತ್ರಿ ಎಲ್ಲರಿ ಮಹಾರಾಷ್ಟ್ರದಾಗ ರೀ. ತಾಸ್ಗಾಂವದ್ರಿ ಸೋಮವಾರ ಬೆಸ್ತಾರ ರೀ, ಸಾಂಗ್ಲಿ ಏನೈತ್ರಿ ಬುಧವಾರ ಶುಕ್ರವಾರ ರೀ, ಇಲ್ಲಿ ಏನೈತ್ರಿ ಬಿಜಾಪುರ ರೀ ಮಂಗಳವಾರ ಶನಿವಾರ ಎರಡು ಹಾಕಾವ್ ರೀ. ಅಂದ್ರೆ ಏನು ಈಗ ಮಾರ್ಕೆಟ್ ಮಾಡಬೇಕು ಅಂತಂದ್ರೆ ಇವು ಅಷ್ಟು ಬಿಟ್ಟು ಬೇರೆ ಯಾವುದು ವಿಚಾರ ಇಲ್ಲ? ಇಲ್ರಿ, ನಾವಂತೂ ಇದನ್ನು ಬಿಟ್ಟರೆ ನಮ್ಮಲ್ಲಿ ಏನು ಮತ್ತೊಂದು ಏನು ಇಲ್ಲರಿ ಸರ, ಇದನ್ನು ಬೆಳೆದಿದ್ದೀವಿ ನೋಡ್ರಿ. ಈಗೇನು ನೀವು ಇಷ್ಟು ಕಡಿಮೆ ಭೂಮಿ ಒಳಗೆ ಇಷ್ಟೆಲ್ಲ ಹೆಚ್ಚಿನ ಇಳುವರಿಯನ್ನು ತಗೊಳ್ತಾ ಇದ್ದೀರಲ್ಲ, ಬಂದ ಲಾಭದಿಂದ ಮತ್ತೆ ಇನ್ನೂ ಜಮೀನು ಖರೀದಿ ಮಾಡಬೇಕು ಅನ್ನುವಂಥದ್ದು ಏನಾದರೂ ವಿಚಾರ ಇಟ್ಕೊಂಡಿರಿ? ಮಾಡ್ಬೇಕಂತ ಒಂದು ಎರಡು ಎಕರೆ ಐದ್ರಿ ಸರ. ಈಗ ನಮ್ಮಲ್ಲಿ ಜಮೀನು ಹೆಂಗದಾವ ಅಂದ್ರೆ 20 ಲಕ್ಷಕ್ಕಿಂತ ಒಳಗೇನಿಲ್ಲರಿ. ಇಂಥ ಹುಡುಗರದ್ದು ಒಂದು ಸ್ವಲ್ಪ ಸಾಲಿ ಸಂಬಂಧ ನಾವು ಒಂದು ಸ್ವಲ್ಪ ಬಿಟ್ಟಿದ್ದೀವಿ ರೀ, ಹುಡುಗರು ಫೈನಲ್ ಇರದಾರ ರೀ, ಏನಾರ ಅವ್ರದ್ದು ಒಂದು ಮೆಟ್ಟಿಗೆ ಹಚ್ಚಬೇಕಂತ ಹೇಸಿಂದ ಇದು ಭೂಮಿಗೆ ಒಂದು ಸ್ವಲ್ಪ ಇದನ್ನು ಮಾಡಿದೀವಿ ರೀ, ತಾಮಣಿ ಮಾಡಿದೀವಿ ರೀ. ಭೂಮಿ ತೋಳ್ದು ಎಲ್ಲಿ ತೋತೀವಿ ರೀ, ಮಕ್ಕಳದ ಎಜುಕೇಷನ್ ಸಂಬಂಧ ಸ್ವಲ್ಪ ಬಿಟ್ಟಿದೀವಿ ರೀ. ಭೂಮಿ ತೋತೀವಿ ರೀ, ತೋಳಕ್ಕೇನು ರೊಕ್ಕ ಮಾಡಿದೀವಿ ರೀ, ಏನು ಇಲ್ಲ ತಿಳಿದಲ್ರಿ. ಐತ್ರಿ ದೇವ್ರ ಪುಣ್ಯದಿಂದ, ಪ್ರಕಾಶ್ ಮಾಡೋಜಿ ಅವ್ರ ಪುಣ್ಯದಿಂದ 2-3 ಎಕರೆ ಜಮೀನು ತೊಗೊಳಷ್ಟು ಉತ್ಪನ್ನ ಮಾಡ್ಯಾರ. ಮನೆಯಾಗ ಎಷ್ಟು ಜನ ಇದ್ದೀರಿ ನೀವು? ನಾವು ರೀ ನಾ 6 ಮಂದಿ ಇದೀವಿ ರೀ. ಹುಡುಗರು ಏನೈತಿ ಈಗ ಹೊರಗದಾರ ರೀ, ನಮ್ಗೆ 3 ಮಂದಿ ರೀ, ಅವಂಗೆ ಅಣ್ಣಗೆ 3 ಮಂದಿ ರೀ ಅದಾವ ರೀ. ಅಗದಿ ಆಯಸೋ ಆರಾಮದೀವಿ ರೀ, ಎಲ್ಲ ಕೊಂಡು ತೊಗೋತೀವಿ ಕರೀ ರೀ, ಕಾಳು ಹಾಕಡಿ ರೀ, ನಮ್ಮಲ್ಲಿ ಏನು ಬೆಳೆದಿಲ್ಲ ರೀ. ಆದರೂ ಅದ್ರ ತನ ಐತ್ರಿ, ವರ್ಷ 12-13 ಲಕ್ಷ ರೂಪಾಯಿ ಆದಾಯ ಬರ್ತೈತ್ರಿ ನಂದು ಅಷ್ಟ ಜಮೀನ್ದಾಗ ರೀ. ಅರ್ಜುನ್ ಅವರೇ, ಈಗ ನೀವು ಇಷ್ಟು ಒಳ್ಳೆ ದ್ರಾಕ್ಷಿಯನ್ನು ಬೆಳೀತಾ ಇದ್ದೀರಿ, ಅದನ್ನು ನೋಡಬೇಕು ಅಂಥೇಳಿ ಕಲಿಯುವಂಥವ್ರು ಆಸಕ್ತರು ಇತರ ರೈತರು ಬಂದು ನೋಡಿ ಅದರಿಂದ ಕಲ್ತದ್ದು ಅದನ್ನು ನೋಡ್ಬೋದ್ರಲ್ಲ? ನೋಡ್ಬೋದು ಸರ್, ರಗಡ ಮಂದಿ ಬಂದು ಹೋಗ್ಯಾರ ರೀ, ಅಟ್ಟಾಳದವ್ರು ಬಂದು ಹೋಗ್ಯಾರ ರೀ, ಬಾಡಿಗೆಯವ್ರು ಬಂದು ಹೋಗ್ಯಾರ ರೀ, ನಮ್ಮಲ್ಲಿ ಸಾವಳಿಗಾಗಂತರು ಎಲ್ಲರೂ ಬರತ್ತಾರ ರೀ. ಅವನ್ ಹೆಂಗೆ ಪಡ ಐತಿ ಏನು ಮಾಡ್ತಾನೆ ಎಲ್ಲ ಬಂದು ನೋಡ್ತಾರೆ ಸರ್. ಹ್ಞೂ, ನಾವು ನೋಡಿದ್ರು ಪ್ರಕಾಶ್ ಮನೋಜವ್ರು ಏನು ಹೇಳ್ತಾರಲ್ಲ ಅದಕ್ಕೆ ಸಲ ಏನು ಕೇಳೋರು ಇದ್ರೆ ಅವ್ರನ್ನ ಕೇಳ್ರಿ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾನೆ. ಇಂದು ಮಾಡಂದ್ರೆ ಅಂದ್ರೆ ನಾಳೆಗೆ ಇಲ್ರಿ, ಇವತ್ತ ಮಾಡೇ ಬಿಡೋದ್ರಿ ಅದನ್ನು, ನಾಳೆ ಎಂದೇ ಇಲ್ಲರಿ ಸರ್. ಈ ಟೈಪ್ದಾಗ ಮಾಡ್ಕೋತ ಬಂದಾನೆ ಸರ್. ಈಗ ನೋಡ್ರಿ, ಈ ಒಂದು ತಂತ್ರಜ್ಞಾನ ಮಾರ್ಗದರ್ಶನ ನೀವು ಅವ್ರ ಕಡೆಯಿಂದ ತಗೊಂಡಿರಿ, ಈಗ ನಿಮ್ಮ ಮೇಲೆ ನೀವೇ ಅವಲಂಬನೆ ಆಗುವಂತಹ ಒಂದು ಕೆಲಸ ಕೂಡ ನೀವು ಮಾಡಬೇಕಲ್ಲ. ಇಂಥ ಏನು ನಾಲೆಜ್ ಅದ, ಇಂಥ ಒಂದು ಜ್ಞಾನ ಏನದ, ಅದನ್ನು ಕೂಡ ನೀವು ನಿಮ್ಮ ಕೃಷಿ ಒಳಗೆ ಬಳಸಿ ಅದನ್ನು ನೀವೇ ಮನದಟ್ಟು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮಷ್ಟು ನಾವು ಸ್ವಂತವಾಗಿ ಮಾಡುವಂತಹ ಒಂದು ಸಾಮರ್ಥ್ಯ ನಾವು ಬೆಳೆಸ್ಕೋಬೇಕು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಐತ್ರಿ ಸರ, ಈಗೆಲ್ಲ ಅನುಭವ ಐತ್ರಿ, ದಿನ ಕೂಡಿರ್ತೀವನ್ನ ನಾವು ಇಬ್ಬರು ಡಿಸ್ಕಷನ್ ಮಾಡ್ತೀವಿ ರೀ, ದಿನ ಕೂಡಿರ್ತೀವಿ ರೀ, ಯಾವ್ದು ಹೊಡೆದ್ರೆ ಏನಾಗತ್ತಿ, ಏನು ಮಾಡ್ರಿ ಏನಾಗತ್ತೆ ರೀ. ಈಗ ಅನುಭವ ಆಗೈತ್ರಿ, 14 ವರ್ಷದ ಏನಾಯ್ತಿರಲ್ಲ, ಯಾವ್ದು ಮಾಡಿದ್ರೆ ಏನಾಗತ್ತೆ ಅನ್ನೋದು ಗೊತ್ತಾಗಿಬಿಡೋದು ರೀ, ಯಾವ ಟೈಮ್ದಾಗ ಯಾವ್ದು ಹೊಡೆದ್ರೆ ಏನು ಕಂಟ್ರೋಲ್ ಆಗತ್ತೆ ಅನ್ನೋದು ಗೊತ್ತಾಗಿಬಿಡೋದು ರೀ. ಅಂದರೆ ದಿನ ನಾವು ಇಬ್ಬರು ಕೂಡೇ ಇರ್ತೀವಿ, ದಿನ ಡಿಸ್ಕಷನ್ ಮಾಡೇ ಹೊಡಿತೀವಿ ರೀ. ಮತ್ತೊಂದು ಏನಿಲ್ಲ ರೀ, ಈಗಂತೂ ನಮ್ಗೆ ಅನುಭವ ಆಗೈತ್ರಿ, ಅಲ್ಲಿ ಹಿಡ್ಕೊಂಡು ಇಲ್ತಾನೆ ಯಾವ ಸದ ಯಾವ ಟೈಮ್ದಾಗ ಹೊಡೆದ್ರೆ ಏನಾಗತ್ತೆ ಅನ್ನೋದು ಅನುಭವ ಆಗೈತ್ರಿ. ಅದರಿಂದ ಏನು ತೊಂದರೆ ಇಲ್ಲರಿ ನಮಗೆ. ಈಗ ಅವ್ರು ಇದ್ರೂ ಹೊಡಿತೀವಿ ರೀ, ಇರ್ಲಿಕ್ಕೂ ಹೊಡಿತೀವಿ ರೀ, ಆದರೆ ದಿನ ನಾವು ಒಂದು ಹೊತ್ತಿರ ಕೂಡೇ ಇರ್ತೀವಿ ರೀ. ಈಗ ನಿಮ್ಮ ಒಂದು ತೋಟವನ್ನು ನೋಡಿ, ಈಗ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಇರಬಹುದು, ತೋಟಗಾರಿಕಾ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ನಿಮ್ಮಲ್ಲಿ ಬಂದು ನೋಡಿ ಅದ್ಭುತ ರೀ ನೀವು ಅರ್ಜುನ್ ಅವರೇ ಭಾಳ ಚಲೋ ಮಾಡಿರಿ, ನಮ್ಮ ಬರ್ರಿ ನಮ್ಮ ಇತರ ರೈತರಿಗೆ ಹೇಳಬರ್ರಿ ಅಂತೇಳಿ ನಿಮಗೆಲ್ಲರಿಗೆ ಕರೆಸಿ ಕೇಳಿ ಮಾಡುವಂಥದ್ದು ಏನಾರ ಆಗ್ಯದನ ಹಿಂಗೆ? ಒಟ್ಟರಿ ನಮ್ಮಲ್ಲಿ ಕೇಳುವಂಥದ್ದಂದ್ರೆ ರೀ, ದೊಡ್ಡ ಮಂದಿ ನಟ್ಟ ನೋಡ್ತಾರೆ, ಸಣ್ಣ ಮಂದಿ ನೋಡಿದಲ್ ರೀ. ತೋಟಗಾರಿಕೆ ಆಫೀಸ್ದವ್ರಿಗೆಲ್ಲ ಗೊತ್ತೈತೆ ರೀ, ರಗಡ್ ಸಲ ಬಂದು ಹೋಗ್ಯಾರ ರೀ, ಇಲ್ಲ ನಾವು ಇಷ್ಟು ಬೆಳಿತೀವಿ ನಿನಗೆ ಎನ್ನದಾರೆ ಒಮ್ಮೆ ಇದನ್ನು ಕುಡಿಸ್ತೀವಿ ತಂದವರು ರಗಡೆ ಬಂದಾರ ರೀ. ಆದರೂ ಇನ್ನೂವರೆಗೆ ಯಾರೂ ಪಂದನೆ ಮಾಡಿಲ್ಲರಿ ಅದಕ್ಕೆ, ಇನ್ನೂವರೆಗೆ ತೋಟಗಾರಿಕೆ ಅವರು ರಗಡ್ ಸಲ ಬಂದಾರ ರೀ. ಈ ಸಲ ಆದರೂ ಹಾನಿ ಆದರೂ ರೀ, ಒಳಗೆ ತಪ್ಪಲು ಹೋದ್ರಿ ರೀ, ಮಳೆಗಾಲ ಆಗಿರಿ, ಅವಾಗ ಫೋಟೋ ಹೊಡ್ಕೊಂಡು ಹೋದ್ರಿ ರೀ, ಮೊದಲು ಈ ವರ್ಷ ನುಕ್ಸಾನಿಗೆ ಯಾವತ್ತು 7,000 8,000 ಹಾಕ್ಯಾರ ರೀ, ಆದ್ರೆ ನಮ್ಮ ಅಕೌಂಟಿಗೆ 1 ರೂಪಾಯಿ ಬಂದಿಲ್ಲರಿ ಅವರು. ನಾವು ಅದ್ರ ಆಸೆಯೂ ಬಿಟ್ಟಿದೀವಿ ರೀ, ಯಾಕಂದರೆ ದೊಡ್ಡ ಮಂದಿ ಒಟ್ಟು ಮಾಡ್ತಾರೆ, ಸಣ್ಣ ಮಂದಿ ಮಾಡೋದಿಲ್ಲ ಅಂತ ನಂಬಿದೆ ರೀ. ನಾವು ಆದ ಮಾಡಿದ್ದೀವಿ ರೀ, ಈಗಾಗಲೇ ರೀ, ಅದಕ್ಕೆ ಇನ್ನು ಮುಂದೆ ಏನು ಅವ್ರು ತಿಳಿದ್ರೆ ಮಾಡ್ತಾರೆ, ತಿಳ್ಲಿಕ್ಕಂದ್ರೆ ಇಲ್ಲರಿ ಸರ್. ಅಂದರೆ ಇನ್ಶೂರೆನ್ಸ್ ಅದೆಲ್ಲ ನೀವು ಕಟ್ತಾ ಇದ್ದೀರಿ? ಕಟ್ಕೋತ ಬಂದೇನ್ರಿ ಸರ್, 2 ವರ್ಷದ ಇನ್ಶೂರೆನ್ಸ್ ಬಂದೈತ್ರಿ ಸರ್. 18 ಬಂದೈತ್ರಿ, 19 ಬಂದೈತ್ರಿ ಸರ್. ಇನ್ನು ಈ ಮುಂದೆ ಅದದ್ದು ಇನ್ನು ಏನು ಮಾಡ್ತಾ ಗೊತ್ತಿಲ್ಲ ರೀ, ಕಂಟಿನ್ಯೂ ಕಟ್ಕೋತ ಬಂದೈತ್ರಿ ಸರ್, ಬಂದವ್ರಿ. ಈಗ ನೀವು ಈಗಾಗಲೇ ಭಾಳ ಬೆಳೀತಾ ಇದ್ದೀರಿ, 30 ಟನ್ಗಿಂತ ಹೆಚ್ಚು ಬೆಳೀತಾ ಇದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಇಳುವರಿ ಇಷ್ಟೇ ನೆಲದೊಳಗೆ ಆಗ್ತದನ ಹೆಂಗೆ? ಈಗಂತೂ ಸರ್, ಈಗ ಸದ್ದ ಮತ್ತೆ ಗಿಡ ಕೊರ್ದೇನ್ರಿ, ಕೊರೆದ್ರು ಈ ಸಲ ಮತ್ತೆ ಚಲನೆ ಆಗಿದ್ರಿ ಅದ. ಈಗ ಅದ್ರಾಗ 450 ಗಿಡ ಕೊರ್ದೇನ್ರಿ, ಹೊಸಲ ರೀ 400 ಬಿಟ್ಟೇನ್ರಿ. ಈಗ 400 ಗಿಡನೂ ಚಲೋ ಆಗಿದ್ರಿ ನನಗೆ, ಮತ್ತೆ 400 ಈಗ ಕೊರೆದು ಬಿಟ್ಟೇನ್ರಿ, ಕೊರೆದ ಮತ್ತೆ ಎಬ್ಬಿಸಿ ಅದ್ರ ಮುಂದಿನ ಕಾಯಿ ತೊಂದ ತೊಗೋತಾನ್ರಿ. ಕೊರಿಯೋದಂದ್ರೆ ಏನು ಮಾಡ್ತೀರಿ? ಅದು ಗಿಡಗಳು ಮ್ಯಾಗ ಸಿಡಿ ಅದಾವ್ರಿ, ಸಿಡಿ ಅದ್ರ ಸಂಬಂಧ ಬಡ್ಡಿಗೆ ಕಲಂ ಬಿಟ್ಟು ಒಂದು ಗೆಣ್ಣು ಮ್ಯಾಗ ಕೋದೇನ್ರಿ, ಅದು ಹೊಳ್ಳಿ ಉಲ್ಟಾ ಎಬ್ಸ್ಕೊಂಡು ಮತ್ತೆ ಕಾಯಿ ಚಾಲು ಮಾಡೇನ್ರಿ. ಅರ್ಜುನ್ ಅವರೇ, ಯಾರಾದರೂ ನಿಮ್ಮ ಇಂಥ ಒಂದು ಅನುಭವ ಕೇಳಬೇಕು ಅಂತಂದರೆ ಅವರಿಗೆ ನಿಮ್ಮ ನಂಬರ್ ಕೊಡ್ತೀರಿ? 8868611 ಜೀರೋ ಸಿಕ್ಸ್ ಜೀರೋ ರೀ. ಆತ್ಮೀಯರೇ, ಅರ್ಜುನ್ ಅವರು ಹೇಳಿದಂಥ ನಂಬರನ್ನ ನಾನು ಒಂದ್ಸಲ ತಮಗೆ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8861170 ಈ ನಂಬರನ್ನ ಸಂಪರ್ಕ ಮಾಡಿ ತಾವು ಅರ್ಜುನ್ ಅವರನ್ನ ಮಾತಾಡಿಸ್ಬಹುದು. ಒಳ್ಳೆಯದು ಅರ್ಜುನ್ ರಾಮಬಾಪ್ಕರ್ ಅವರೇ, ಇಲ್ಲಿ ತನಕ ನಿಮ್ಮ ಅದ್ಭುತವಾದಂತಹ ದ್ರಾಕ್ಷಿ ಬೆಳೆಯ ಅನುಭವಗಳನ್ನು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ. ಸಣ್ಣ ಜಾಗದೊಳಗೆ, 1 ಎಕರೆಕ್ಕಿಂತ ಕಡಿಮೆ ಜಾಗದೊಳಗೆ ನೀವು ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ, ಅದ್ಭುತವಾದಂಥ ಒಂದು ಇಳುವರಿಯನ್ನು ಪಡೀತಾ ಇದ್ದೀರಿ. ಅದಕ್ಕೆ ಮೂಲ ಏನು ಅಂತಂದ್ರೆ ತಿಪ್ಪೆ ಗೊಬ್ಬರ ಅಂತೇಳಿ ಹೇಳ್ತಾ ಇದ್ದೀರಿ. ಅದ್ರ ಜೊತೆಗೆ ಒಂದು ಕೆರೆ ಮಣ್ಣನ್ನು ಕೂಡ ತಂದು ತಾವು ಹಾಕಿದ್ದೀರಿ, ಇದು ಕೂಡ ಇಳುವರಿ ಹೆಚ್ಚಾಗೋದಕ್ಕೆ ಕಾರಣ ಆಗ್ಯದ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಅದ್ರ ಜೊತೆಗೆ ಕುರಿ ಗೊಬ್ಬರವನ್ನು ಕೂಡ ತಾವು ಸಾಕಷ್ಟು ಪ್ರಮಾಣದೊಳಗೆ ಉಪಯೋಗ ಮಾಡ್ತಾ ಇದ್ದೀರಿ. ಇಲ್ಲಿ ಏನು ನಾವು ಗಮನಿಸಬೇಕಾದಂಥ ಅಂಶ ಅಂತಂದರೆ, ಇಲ್ಲಿ ತಾವು ಸಾಕಷ್ಟು ಪ್ರಮಾಣದೊಳಗೆ ತಿಪ್ಪೆ ಗೊಬ್ಬರವನ್ನು, ಒಳ್ಳೆ ಕಳೆದಂಥ ತಿಪ್ಪೆ ಗೊಬ್ಬರವನ್ನು ವರ್ಷಕ್ಕೆ 2 ಸಲ ತಾವು ಉಪಯೋಗ ಮಾಡ್ತಾ ಇದ್ದೀರಿ. ಅನೇಕ ಸಂದರ್ಭದೊಳಗೆ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ 2 ವರ್ಷ 3 ವರ್ಷಕ್ಕೆ ಒಂದು ಸಲ ನಾವು ತಿಪ್ಪೆ ಗೊಬ್ಬರವನ್ನು ಉಪಯೋಗ ಮಾಡಿದ್ರೆ ಸಾಕು ಅನ್ನುವಂಥ ಒಂದು ವಿಚಾರ ಇರ್ತದೆ. ಆದರೂ ಕೂಡ ಈ ಎಲ್ಲ ಕಟ್ಟಳೆಗಳನ್ನು ಮೀರಿ ನಿಮ್ಮದೇ ಆದಂಥ ಒಂದು ಅನುಭವದ ಮೂಲಕವಾಗಿ ಸಾಕಷ್ಟು ಪ್ರಮಾಣದೊಳಗೆ ತಿಪ್ಪೆ ಗೊಬ್ಬರವನ್ನು ಉಪಯೋಗ ಮಾಡಿ ಇಷ್ಟು ಇಳುವರಿಯನ್ನು ಪಡ್ಕೊಂಡಿದ್ದೀರಿ. ಬರೀ ಒಂದೇ ಸಲ ಅಲ್ಲ, ಸುಮಾರು ವರ್ಷಗಳಿಂದ ನೀವು ಇದೇ ಒಂದು ಇಳುವರಿಯನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ತಾವು ಹೇಳುವ ಪ್ರಕಾರ ಇನ್ನೂ ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯುವಂಥ ಒಂದು ಸಾಧ್ಯತೆ ಅದ ಅಂಥೇಳಿ ಹೇಳ್ತಾ ಇದ್ದೀರಿ. ಭಾಳ ಸಂತೋಷ ಆಯಿತು. ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ನೋಡಿ ಮತ್ತು ನಿಮ್ಮ ಒಂದು ಸಾಧನೆಯನ್ನು ನೋಡಿ ಭಾಳ ಖುಷಿಯಾಗ್ತದೆ. ನಮ್ಮ ಯುವ ರೈತರಿಗೆ, ವಿಶೇಷವಾಗಿ ದ್ರಾಕ್ಷಿ ಬೆಳೆಗಾರರಿಗೆ ಮತ್ತು ತೋಟಗಾರಿಕಾ ಬೆಳೆಗಾರರಿಗೆ ಇದರಿಂದ ಪ್ರೇರಣೆ ಸಿಗಲಿ ಅಂಥೇಳಿ ನಾವು ಹಾರೈಸ್ತೀವಿ. ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ತಾವು ಮಾತಾಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದ. ಇದುವರೆಗೆ ದ್ರಾಕ್ಷಿ ಬೇಸಾಯದ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಅರ್ಜುನ ರಾಮವು ಬಾಪ್ಕರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪಾಲ್ಗೊಂಡವರು ಡಾಕ್ಟರ್ ಸೋಮಶೇಖರ ಎಸ್ ರುಳಿ. ಪಿಎನ್ಜಿ ದರದಲ್ಲಿ ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ನಿಯಮಗಳು ಅನ್ವಯ. ಈಗ ಜನಪದ ಸಂಗೀತ. We'll be right back.